ಸಾವಯವ ಕೃಷಿಯ ಅನುಭವಗಳು. ಈ ಕುರಿತು ಚಿತ್ರದುರ್ಗ ತಾಲೂಕಿನ ನಲ್ಲಿಕಟ್ಟೆ ಗ್ರಾಮದ ಕೃಷಿಕ ಎನ್ಎಂ ಕರಿಬಸಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ನೆಲ್ಲಿಕಟ್ಟೆ ಗ್ರಾಮದ ಯುವ ಕೃಷಿಕರಾದಂತಹ ಎನ್ ಎಂ ಕರಿಬಸಪ್ಪ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕರಿಬಸಪ್ಪ ಅವರೇ. ಸರ್ ನಮಸ್ಕಾರ. ಕರಿಬಸಪ್ಪ ಅವರೇ ಹೇಳಿ, ಈ ಒಂದು ಸಾವಯವ ಕೃಷಿ ಅಂತಂದ್ರೆ ನೀವು ಎಷ್ಟು ಕಿಲೋ ಮಾಡ್ತಾ ಇದ್ರ? ನಾವು ಸುಮಾರು ಈಗ ಒಂದು 6-7 ವರ್ಷದಿಂದ ನಾನು ಎರೆಹುಳ ಗೊಬ್ಬರ ಸಾವಯವ ಗೊಬ್ಬರ ಮಾಡ್ಕೊಂತ ಇದ್ದೀನಿ ಸರ್. ನಮ್ಮ ಅಜ್ಜ ನಮ್ಮ ಅಪ್ಪರು ಎಲ್ಲ ವ್ಯವಸಾಯಕ್ಕೆ ಅವಲಂಬನೆಯಾಗಿ ನಾವು ಹಿಂದಿನಿಂದ ಅದೇ ವ್ಯವಸಾಯಕ್ಕೆ ಬಂದ್ವಿ. ನಾವು SLC ಮಟ್ಟ ವಿದ್ಯಾಭ್ಯಾಸಕ್ಕೆ ಹೋದ್ವಿ. ಅವಾಗ ನಮ್ದು SLC ಫೇಲ್ ಆದ್ಮೇಲೆ ಒಂದು ಕೂಲಿ ಕಾರ್ಮಿಕರು ಸಮಸ್ಯೆ ಇದ್ದರಿಂದ ನಮ್ಮನ್ನ ವ್ಯವಸಾಯಕ್ಕೆ ತೊಡಸ್ಕೊಂಡ್ರು ನಮ್ಮ ತಂದೆಯವರು. ನಮಗೆ ಆಸಕ್ತಿ ಇತ್ತು, ಅದಕ್ಕೆ ಹೋದ್ವಿ. ಇತ್ತಿತ್ತಲಾಗಿ ವ್ಯವಸಾಯಕ್ಕೆ ಹೋದ್ಮೇಲೆ ಈಗ ಎಲ್ಲ ಹೈಬ್ರಿಡ್ ತಳಿಗಳು ಆಮೇಲೆ ಸರ್ಕಾರಿ ಗೊಬ್ಬರ ಅವೆಲ್ಲ ಬಂದ್ಮೇಲೆ ಜಾಸ್ತಿ ಹಾಕಿ ನಾವು ಹಾಕ್ತಕ್ಕಂಥ ಬಂಡವಾಳ ಜಾಸ್ತಿ ಆದರೆ ನಮ್ಮ ಇಳುವರಿನೂ ಅಷ್ಟೇ ಬರ್ತಿತ್ತು. ಅವಾಗ ನಮಗೆ ಖುಷಿಯಿಂದ ಇದ್ವಿ. ಅವತ್ತು ಮಳೆ ಚೆನ್ನಾಗಿತ್ತು. ಮಳೆ ಚೆನ್ನಾಗಿತ್ತು ಅಂದರೆ ಅವತ್ತು ಹಳ್ಳ ಕೆರೆಗಳು ಅವೆಲ್ಲ ತುಂಬಿದ್ವು, ಅಂತರ್ಜಲನೂ ಹೆಚ್ಚಿತ್ತು. 150-200 ಅಡಿಗೆ ಬೋರ್ಗಳು ನೀರು ಹೊಡಿತಿದ್ವು ಅವತ್ತಿನ ಪರಿಸ್ಥಿತಿ ಒಳಗೆ. ಅವತ್ತು ನಾವು ಎತ್ತು ಆಕಳ ಎಮ್ಮೆ ಎಲ್ಲ ಒಟ್ಟುಗೂಡಿ ಕುಟುಂಬ ಇತ್ತು. ಒಬ್ಬರಿದ್ರೇನು ಒಬ್ಬರಿಲ್ಲದ್ರೇನು ವ್ಯವಸಾಯ ಸಾಕ್ತಿತ್ತು. ಅವತ್ತು ಎಲ್ಲ ಎತ್ತಿನಿಂದ ಸುಲಭವಾಗಿ ನಾವು ಬೇಸಾಯ ಮಾಡ್ತಿದ್ವಿ. ಉಳುಮೆ ನೇಗ್ಲಿ ಹೊಡೆಯೋದು, ಮಡಿಕೆ ಹೊಡೆಯೋದು, ಕುಂಟೆ ಹೊಡೆಯೋದು ನಮ್ಮ ಮನೆ ಬದುಕಾಗಿತ್ತು. ಇನ್ನೊಬ್ಬರು ಜೊತೆ ಕರ್ಕೊಂಡು ಎತ್ತು ಮುಯ್ಯಾಳ ಅಂತಿದ್ವಿ ನಾವು. ಅವತ್ತು 4 ಎತ್ತಿ ನೇಗ್ಲು ಹೊಡಿತಿದ್ವಿ. ಅವತ್ತು 4:30 ಗಂಟೆಗೆ ಎದ್ದೋಗಿ ನೇಗ್ಲು ಹೊಡೆಯೋ ಒಂದು ಪರಿಸ್ಥಿತಿ ಇತ್ತು ಅವತ್ತು. ಅಷ್ಟೊಂದು ವ್ಯವಸಾಯಕ್ಕೆ ಆಸಕ್ತಿ ಇತ್ತು. ಯಾವಾಗಾರ ಹೋಗಲಿ ಭೂಮಿ ಒಳಗೆ ಹಸಿ ಇರ್ತಿತ್ತು. ಭೂಮಿ ಯಾವಾಗಾರ ಉಳುಮೆ ಮಾಡ್ಬೋದಾಗಿತ್ತು. ಶಿವರಾತ್ರಿ ಸಮೇತನೂ ನಾವು ಜಮೀನು ಉಳುಮೆ ಮಾಡ್ತಿದ್ವಿ. ಅವತ್ತು ಅಂತರ್ಜಲ ಹೆಚ್ಚಾಗಿ ಭೂಮಿಗೆ ಎಲ್ಲಿಯಾದರೂ ನೀರು ಸಿಕ್ತಿತ್ತು. ಈ ಇತ್ತಿತ್ತಲಾಗ ಏನಾಯ್ತಂದರೆ ಎಲ್ಲ ನಾವು ಸರ್ಕಾರಿ ಗೊಬ್ಬರ ಬೆಳೆಸ್ಕೊಂಡು ಸರ್ಕಾರಿ ಗೊಬ್ಬರ ಹಾಕಿದ್ಮೇಲೆ ನಾವು ನಮಗೆ ಜಾಸ್ತಿ ರೋಗಗಳು ಬರಕತ್ತಿದ್ವು. ಹೆಚ್ಚಿನದಾಗಿ ಕೃಷಿ ಇಲಾಖೆ ರೈತ ಸಂಪರ್ಕಕ್ಕೆ ಹೋಗ್ತಿದ್ವಿ. ಅವಾಗ ಹೇಳಿದ್ರು ನೀವು ಯಾಕೆ ಎರೆಹುಳ ತೊಟ್ಟಿ ಮಡ್ಕೋಬಾರ್ದು, ದನ ಇದಾವೆ ನಿಮಗೆಲ್ಲ ಇದಾವೆ ಅಂತ ಹೇಳಿದೆ ಸರ್. ನಮಗೆ ಅಲ್ಲೇ ಸರ್ಕಾರಿ ಗೊಬ್ಬರ ಕೀಟನಾಶಕ ಇವನ್ನೆಲ್ಲ ತಗೊಂಬಂದು ದುಬಾರಿ ವ್ಯವಸಾಯ ಆಗಿ ನಮಗೆಲ್ಲ ಫಸ್ಟ್ಗೆ ಚೆನ್ನಾಗಿ ಬಂತು ಇಳುವರಿ. ಇಂತಿತ್ತಲ ಕಡಿಮೆ ಆಗಕ್ಕೆ ಬಂತು, ರೋಗ ಬೀಳಾಕತ್ತಿದ್ವು. ಆಮೇಲೆ ನಾವು ಯಾಕೆ ಸಾವಯವಕ್ಕೆ ಹೋಗಬಾರ್ದು ಅಂತ ಹೇಳಿ ನಾನು ತೋಟಗಾರಿಕೆ ಇಲಾಖೆಯಿಂದ ನಮ್ಮ ತಂದೆಯ ಹೆಸರು ಜಮೀನು ಇದಕ್ಕೆ ಅವರು ಒತ್ತು 30,000 ರೂಪಾಯಿ ನನಗೆ ಸಹಾಯಧನ ಆಗಿ ತೋಟಗಾರಿಕೆ ಇಲಾಖೆಯಿಂದ ಎರೆಹುಳ ತಟ್ಟಿ ಮಾಡಕ್ಕೆ ಕೊಟ್ಟರು. 8 ತಟ್ಟಿಗೆ 4 ಅಡಿ ಬಗಲ, 20 ಉದ್ದ, ಒಂದು 2.5-3 ಅಡಿ ಆಳ, ಅಡೆ ಕಡಪಕಲ್ಲು ಹಾಕಿ ಪೂರ್ತಿ ಛಾವಣಿ ಹಾಕಿ ಮೇಲೆ ಇರುವೆ ಮಳೆ ಹೆಚ್ಚಾಗಬಾರ್ದು, ಬಿಸಿಲು ಹೆಚ್ಚಾಗಬಾರ್ದು, ಇಲೆ ಕಾಟಾವು ಯಾವೂ ಇಲ್ಲದಂಗೆ ನಮ್ಮ ಹೊಲದಲ್ಲಿ ಬೆಳೆದಂಥ ತ್ಯಾಜ್ಯ ವೇಸ್ಟು ಅದನ್ನೆಲ್ಲ ಹಾಕ್ಯಂಡು ನೀರು ಅವನ್ನೆಲ್ಲ ಬಿಟ್ಕೊಂತ ಆಮೇಲೆ ನಮ್ಮ ಸಗಣಿ ಅದೆಲ್ಲ ಹಾಕ್ಯಂಡು ಅದನ್ನು ನಾವು ಫಸ್ಟ್ಗೆ ಎರೆಹುಳ ನಮ್ಮ ಸ್ನೇಹಿತರೊಬ್ಬರು ಮಾಡಿದ ಸಿರಿಗೆರೆ ಹತ್ರ ಸಿದ್ದಾಪುರ ಅವ್ರ ಹತ್ರ ನಾವು ಹೋಗಿ ಕೆಜಿಗೆ 350-400 ರೂಪಾಯಿ 7-8 ವರ್ಷ ರೂಪಾಯಿ ಎರೆಹುಳ ತಗೊಂಡು ಬಂದು ನಾವು ಅದರಲ್ಲಿ ಬಿಟ್ಕೊಂಡು ಒಂದು 3-4 ತಿಂಗಳಾದಮೇಲೆ ನಮಗೆ ಗೊಬ್ಬರ ಬಂತು. ಅವಾಗ ನಾವು ಆ ಗೊಬ್ಬರ ಬಂದ ಮೇಲೆ ಹೆಚ್ಚಿನದಾಗಿ ತರಕಾರಿ ಎಲ್ಲ ಬೆಳೀತಿದ್ವಿ. ನೀರಾವರಿಗೆ 5 ಎಕರೆ ಇತ್ತು ನಮಗೆ, 2.5 ಎಕರೆ ಬಂತು ನಮ್ಮ ತಮ್ಗೆ 2 ಎಕರೆ, ಅವರು ಬೇರೆ ವ್ಯವಸಾಯ, ನಮ್ಮದು ಬೇರೆ ವ್ಯವಸಾಯ ಆಯಿತು. ಬೆದ್ಲು ಒಂದು 8 ಎಕರೆ, ಅಲ್ಲಿ ರಾಗಿ, ಹತ್ತಿ, ಮೆಕ್ಕೆಜೋಳ, ಊಟದ ಜೋಳ, ಶೇಂಗಾ ಅವೆಲ್ಲ ಬೆಳೀತಿದ್ವಿ. ಇತ್ತಿತ್ತಲಾಗ ಹತ್ತಿ ಅವೆಲ್ಲ ಬೆಳೆ ಅವಾಗ DC ಹೆಚ್ಚು ವರಲಕ್ಷ್ಮಿ ಇದ್ದು ಅವೆಲ್ಲ ನಶಿಸುವುದು, ಹೈಬ್ರಿಡ್ ತಳಿ ಆದರೂ ನಮಗೆ ಇಳುವರಿ ಬರಲಿಲ್ಲ. ಹಂಗಾಗಿ ಹತ್ತಿಯಾಗ ಒಂದೆಷ್ಟು ಲಾಭನೂ ಆದವು ಲಾಸ್ ಆದವು. ಇತ್ತಲಾಗ ಮೆಕ್ಕೆಜೋಳಕ್ಕೆ ಬಂದಿದ್ದೀವಿ. ಮೆಕ್ಕೆಜೋಳ ನಮಗೆ ಈಗಲೇ ಅದೇ ಬೆಳೆ ಮಾಡೋದ್ರಿಂದ ಈಗ ರೋಗ ಬರ್ತೈತಿ. ಈಗ ಪರ್ಯಾಯ ಮಾರ್ಗವಾಗಿ ಬೆಳೆ ಪರಿವರ್ತನೆ ಮಾಡಬೇಕು ಅಂತ ಮನಸ್ಸಿನಾಗೆ. ಆಮೇಲೆ ಅದರೊಳಗೆ ಈ ತೊಗರಿ, ದ್ವಿದಳ ಧಾನ್ಯವು ಅವೆಲ್ಲ ಬೆಳಿಬೇಕು. ಆಮೇಲೆ ಆ ಕಾಲದಲ್ಲಿ ಹಿಂದೇನು ವ್ಯವಸಾಯ ಮಾಡ್ತಿದ್ರೆ ಅದೇ ಸರಿ ಯಜಮಾನರು. ಅವತ್ತು ಕೊಟ್ಟಿಗೆ ಗೊಬ್ಬರ ನೇಗ್ಲಿ ಖರ್ಚು ಕಡಿಮೆ. ಇವತ್ತು ಮತ್ತೆ ನಾವು ಫಾಸ್ಟಾಗಿ ಹೋಗಲೇಬೇಕು, ಟ್ರ್ಯಾಕ್ಟ್ರಿ ಯಂತ್ರೋಪಕರಣಗಳಿಂದ ವ್ಯವಸಾಯ ಮಾಡಿದ್ರೆ ಆಗ್ತಿಲ್ಲ. ಈಗ ಎತ್ತುಗಳು ಕಟ್ಟೋರು ಯಾರೂ ಇಲ್ಲ. ಮನೆಗೆ ಒಬ್ಬ ಮನುಷ್ಯನಿರ್ತಾನೆ, ಒಂದು ಜೊತೆ ಎತ್ತಿರ್ತವೆ, ಅವನ್ನೇ ಮೇಸಕ್ಕೆ ಆಳು ಕಾಳು ಸಮಸ್ಯೆ ಅಂದು ಏ ಬಾಡಿಗೆ ಬಿತ್ತಿದ್ರೆ ಆತು, ಟ್ರ್ಯಾಕ್ಟರ್ ಬಿತ್ಕೊಂಬಂದ್ರೆ ಆತಂತ ನಾವು ಸುಲಭವಾದ ವ್ಯವಸಾಯಕ್ಕೆ ಹೋಗಿಬಿಟ್ಟು ನಾವು ಎಕ್ಸ್ಪ್ರೆಸ್ಸಿಗೆ ಹತ್ತಿಬಿಟ್ಟಿದ್ದೀವಿ ನಾವೆಲ್ಲ. ಆದಷ್ಟು ಹಿಂದೇನು ಪದ್ಧತಿ ಇತ್ತು ಯಜಮಾನರು ಅದೇ ವ್ಯವಸಾಯ ನಾವು ಅನುಸರಿಸ್ಕೊಂಡು ಹೋದ್ರೆ ನಮ್ಮ ಮನೆಗಳು ಬೀಜಿದ್ವು ಅವತ್ತು ರಾಗಿ ದೇಶೀಯ ತಳಿ. ಈಗ ವಿದೇಶಿ ತಳಿ ಬಂದ್ಬಿಟ್ಟು ನಮ್ಮನ್ನೆಲ್ಲ ವ್ಯವಸಾಯನ ಮುಗ್ಗಿಸಿಬಿಟ್ಟತೆ. ಅದಕ್ಕೆ ನಾವು ಸಾಲ ಯಾಕೆ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡಿದ್ವಿ. ಈಗ ಅದರಿಂದ ನಮಗೆ 3 ತಿಂಗಳಿಗೆ 4 ತಿಂಗಳಿಗೆ ಗೊಬ್ಬರ ಸುಮಾರು 1-8 ತಟ್ಟಿ ಇದ್ವು. ನಾನು ಮತ್ತೆ ಮೊನ್ನೆ 1-2 ತಟ್ಟಿ ಮಾಡ್ಕೊಂಡಿದ್ದೀನಿ, 10-12 ತಟ್ಟಿ. ಈಗ ಸುಮಾರು ನಾನು 1 ವರ್ಷಕ್ಕೆ 3-4 ಸಲ ಈಗ ರೈತರ ಅನುಗುಣವಾಗಿ ಈಗ ಪಪ್ಪಾಯಿ ದಾಳಿಂಬ್ರೆ ಈ ತರಕಾರಿಗೆ ಯಾರ್ಯಾರು ಹೇಳ್ತಾರೆ ಮುಂಚಿತವಾಗಿ 1-2 ತಿಂಗಳು ಅವರಿಗೆ ನಾವು ಹಂಗೆ ಜಲ್ದಿ ಏನು ಮಾಡ್ಕೊಂಡಲ್ಲ, ಸಗಣಿ ಹಾಕಿ ಅವನ್ನ ಒಂದು ಒತ್ತಟ್ಟಿ ಕಡೆಯಿಂದ ಒತ್ತಟ್ಟಿಗೆ ತೆಗೆದಾಕಿ ಉಳನ ಬೆರಕಿಗೆ ಹೋಗ್ಕವೆ ಆ ರೈತರಿಗೆ ನಾವು ಕೊಟ್ಕೊಂತ ನಮ್ಮ ಹೊಲಕ್ಕೆ ಹಾಕಿ ಅಂತ. ಈಗ ನೀರಾವರಿ ಒಳಗೆ ಅಡಿಕೆ ತರಕಾರಿ ಅದರೊಳಗೆ ನುಗ್ಗಿ ಬಾಳೆ ಅವನ್ನೆಲ್ಲ ಬೆಳೆದು ನೀರಿತ್ತು. ಸಾವಯವ ನಮ್ಮದು ಗೊಬ್ಬರ ಇರೋದ್ರಿಂದ ನಮ್ಮ ಭೂಮಿ ಹೆಚ್ಚಿನ ಒಂದು ಶಕ್ತಿ ಇರೋದ್ರಿಂದ ಏನು ಬೇಕಾದರೂ ನಾವು ಬೆಳಿಬೋದು ಇವತ್ತು. ಆದರೆ ಮೊನ್ನೆ ತಾನೇ ಚೆಂಡು ಬೆಳೆದ್ವಿ, ಹೀರೆ ಬೆಳೆದ್ವಿ, ಸಾವಯವ ತಿಪ್ಪೆ ಕೊಟ್ಟಿಗೆ ಗೊಬ್ಬರ ಹಸಿರೆಲೆ ಗೊಬ್ಬರ ನಾವು ಅದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟಂತ ಮುಂದೆ ವ್ಯವಸಾಯ ನಮ್ಮ ದೇಶೀಯ ತಳಿಗಳಾದ ರಾಗಿ ಜವರಿ ಆಕಳ ನಮಗೆ ಮನೆ ಬೇಕಾದಂಥ ಹಾಲುಗಳು ಹೈನುಗಾರಿಕೆ ಇವನ್ನೆಲ್ಲ ಮಾಡ್ಕೊಂಡು ಹೋದ್ರೆ ನಮಗೆ ವ್ಯವಸಾಯದಾಗ ಮುಂದುವರಿತೀವಿ ಹೊರತಾಗಿ ನಾವು ಈ ಥರ ನಾವೇನಂತೀವಿ ಗೌರ್ಮೆಂಟ್ ಗೊಬ್ಬರ ಅಂತೀವಿ ಆ ಗೊಬ್ಬರ ಸರ್ಕಾರಿ ಗೊಬ್ಬರ ಡಿ ಎ ಪಿ ವೀರಿ ಅವನ್ನೆಲ್ಲ ಹಾಕ್ಯಂತ ಹೋದ್ರೆ ನಮ್ಮ ಭೂಮಿ ಬರಡಾಗತ್ತೆ. ತಾತ್ಕಾಲಿಕವಾಗಿ ಬೆಳಿಬೋದು, ಆಮೇಲೆ ನಮಗೆ ಇಳುವರಿ ಮೇಲೆ ಪರಿಣಾಮ ಬೀರ್ತತೆ. ನೀರು ಮೇನ್, ನಮ್ಮ ವ್ಯವಸಾಯಕ್ಕೆ ನೀರು ಮೇನ್. ನೀರು ಸಿಗಲಿದ್ರಿಂದ ನಾವು ಸಾಲುಗಾರಾಗ್ತಾ ಇದೀವಿ. ಇವತ್ತು ರೈತರು ಆತಂಕಕ್ಕೆ ಹೋಗ್ತಾ ಇದೀವಿ. ಮೊದಲು 1 ದಿನಕ್ಕೆ 2 ದಿನಕ್ಕೆ ಮಳೆ ಬರ್ತದೆ, ಇವತ್ತು ವಾರ 15 ದಿನ ತಿಂಗಳು 2 ತಿಂಗಳಾದರೂ ಮಳೆ ಬರಲ್ಲ. ತಿಂಗಳು ಮಳೆ ಬಂದದ್ದು ಬಿತ್ತಿದಾರೆ ಮುಂದೆ ಬಿತ್ತಾರೆ ಬೆಳೀತಾರೆ, ಇನ್ನು ಬಿತ್ತಿರೋ ಬೆಳೆಯಲ್ಲ. ಪರಿಸ್ಥಿತಿ ಭಾಳ ಕಷ್ಟ ಆಗೈತೆ. ಬೆಳೀಬೇಕು ಮುಂದೆ ಉಳಿಬೇಕಂದ್ರೆ ಸಾವಯವ ಕೃಷಿ ಮಾಡಬೇಕು, ಅಂತರ್ಜಲ ಹೆಚ್ಚಬೇಕು, ಕೆರೆ ಕಾಲುವೆ ಕಟ್ಟೆಗಳಿಗೆ ನೀರು ತುಂಬಬೇಕು. ನಮ್ಮ ಹೊಲಗಳಿಗೆ ಮೊದಲೆಲ್ಲ ಏರಿಗಳಿದ್ವು, ನೀರು ಹಿಂಗ್ತಿದ್ವು. ಇವತ್ತು ಕೃಷಿ ಭಾಗ್ಯ ಅಡಿಯಲ್ಲಿ ನಮ್ಮೂರಾಗೆ ಸುಮಾರು 80-90 ಕೃಷಿ ಹೊಂಡ ಮಾಡಿದ್ದಾರೆ. ಅವು ಹಿಂಗಿದ್ರೆ ನಮ್ಮೂರು ಎಲ್ಲ ಬೋರ್ಗಳು ಇಂಪ್ರಾಕವೇ. ಜನಗಳಿಗೆ ರೈತರಿಗೆ ನೀರು, ಜಾನುವಾರುಗಳಿಗೆ ಕುರಿ ಮೇಕೆ ಎಲ್ಲವಕ್ಕೂ ಉಳ್ಕಂತತೆ. ಇವನು ರೈತ ಸ್ವಾವಲಂಬನೆ ಆಗಿ ಬದುಕಕ್ಕೆ ಒಂದು ಮಾರ್ಗ ಆಕತೆ. ಕರಿಬಸಪ್ಪ ಅವರೇ, ಒಟ್ಟಾರೆ ನಿಮ್ಗೆ ಎಷ್ಟೇ ಎಕರೆ ಕೃಷಿ ಭೂಮಿ ಇದೆ? ನಮಗೆ ಒಂದು 6.5 ಎಕರೆ ಜಮೀನು ಐತೆ ಸರ್. 1.5 ಎಕರೆ ನೀರಾವರಿ, 4 ಎಕರೆ ಬೆದ್ದು ನೀರಾವರಿಗೆ ನಾವು ಎಲ್ಲ ಬೆಳೆ ಏನೇನೆಲ್ಲ ಬಹು ಬೆಳೆ ಬೆತ್ತತಿ. ಒಂದು ಒಂದೇ ಅವಲಂಬನೆ ಮಾಡಲಿಲ್ಲ ನಾವು. ಒಂದೇ ಅವಲಂಬನೆ ಅಂದ್ರೆ 5-6 ವರ್ಷಕ್ಕೆ ಅಡಿಕೆ 7 ವರ್ಷ ಬೇಕು. ಅದ್ರೊಳಗೆ ನಾವು ತರಕಾರಿ ಬೆಳೆದ್ವಿ, ಚೆಂಡು ಬೆಳೆದ್ವಿ, ನುಗ್ಗಿ ಹಾಕಿದ್ವಿ. ಅಡಿಕೆನೆ ನಂಬ್ಕೊಂಬರಲ್ಲ, ಅಡಿಕೆಗಳ ಚೆನ್ನಾಗಿ ಬಂತು. ಅದ್ರ ಒಳಗೆ ನಾವು ಬೆಳೆ ಬೆಳಕಂತಲೇ ಬಂದ್ವಿ. ಮೊನ್ನೆ ಈಗ ಮಳೆಗಾಲದಾಗ ನಾವು ಚೆಂಡು ಹಾಕಿದ್ವಿ, ಅದೇ ಮಾರಿಗೋಲ್ಡ್ ಅಂತ. 1.5 ರೂಪಾಯಿ ಒಂದು ಬೀಜ ತಂದು ಇಲ್ಲೇ ನಾವು ನಮ್ಮೂರಾಗೆ ನೆಲ್ಲಿಕಟ್ಟೆಗೆ ನರ್ಸರಿಗೆ ಹಾಕಿಸಿ ಆಮೇಲೆ ನಾವು ನೋಡುತ್ತಾ ನಾಟಿ ಮಾಡಿದ್ವಿ. ನಾವು ಯಾವತ್ತು ನಾಟಿ ಮಾಡೋದಂದ್ರೆ ದಸರಾ ದೀಪಾವಳಿ ಹಬ್ಬ ಒಂದು ಟೈಮ್ಗೆ ನಾನು ಮಾಡೋದು ಚೆಂಡು. ದಸರಾದಾಗ ಡಿಮ್ಯಾಂಡ್ ಇರ್ತತೆ, ಆಮೇಲೆ ದೀಪಾವಳಿ ಹಬ್ಬದಾಗ ಡಿಮ್ಯಾಂಡ್ ಇರ್ತತೆ. ಅವಾಗ ಇಲ್ಲೇ ನಮ್ಮ ಊರಿಗೆ ಬಂದು ನಮ್ಮ ಹೊಲದಾಗ ತಗೊಂಡೋದ್ರು. ಅವಾಗ ನಮಗೊಂದು 70-75 ಸಾವಿರ ರೂಪಾಯಿ ಆಯ್ತು. ಆಮೇಲೆ ದೀಪಾವಳಿ ಹಬ್ಬದ ಒಂದು 75-75 ಸಾವಿರ ಆಯ್ತು, 1.5 ಲಕ್ಷ. ಸ್ವಲ್ಪ ಹಿಂದೆ ಮುಂದೆ ಮಾರಿದ್ದು ನಮಗೆ ಖರ್ಚಿಗೆ ಆಯ್ತು. ನಮಗೆ ಹೆಚ್ಚು ಕಮ್ಮಿ 1-1.2 ಲಕ್ಷ ಅದರೊಳಗೆ ಆದಾಯ ಸಿಕ್ತು ಚೆಂಡುವಿಂದ. ಆಮೇಲೆ ಚೆಂಡುವಿ ಹಾಕೋದ್ರಿಂದ ನಮಗೆ ರೋಗ ರುಜಿನೇ ಕಂಟ್ರೋಲ್ ಆಗತ್ತೆ. ಅದು ಒಂದು ಬರಲ್ಲ, ಮುಂದೆ ಬೆಳೆ ಬೆಳೆಯೋಕ್ಕೂ ಒಂದು ಇದಾಗತ್ತೆ. ಆಮೇಲೆ ಅದರೊಳಗೆ ಹೀರೆ ಹಾಕಿದ್ವಿ, ಅದು ಒಂದು 50-60 ಸಾವಿರ ರೂಪಾಯಿ ಆಯಿತು. ಅಡಿಕೆ ಗಿಡದಿಂದ ಅಡಿಕೆ ಗಿಡಕ್ಕೆ ವೈರ್ ಕಟ್ಟಿ ನಾವು ಮಾಡಿದ್ವಿ. ಆಮೇಲೆ ಔಷಧಿನೂ ಕಡಿಮೆ ಚೆಂಡು ಹಾಕಿದ್ರಿಂದ ಅದಕ್ಕೆ ಬೀಳ್ತಕ್ಕಂಥ ಕಾಯಿ ಕೊರಕ ಆಗಿರ್ಬೋದು, ತ್ರಿಪ್ಸ್ ಆಗಿರ್ಬೋದು ಕಡಿಮೆ. ನಾವು ಇಷ್ಟೊಂದು ಮಾಡಿದ್ವಿ. ಈಗ ಸಾವಯವ ಕೃಷಿ ಅಂತಂದ್ರೆ ಈಗ 6.5 ಎಕರೆ ಜಮೀನ್ ಐತಪ್ಪ, ಅದ್ರಲ್ಲಿ 8 ಎಕರೆ ಮಾಡಿದ್ರ ಸಾವಯವ? ನಾವೊಂದು 2-2.5 ಎಕರೆ ಮಾಡಿದ್ವಿ. ಯಾಕೆ ಅನಿಸ್ತು ನಿಮಗೆ ಸಾವಯವ ಕೃಷಿ ಮಾಡ್ಬೇಕಂತ? ನಮಗೆ ಇದು ಶೂನ್ಯ ಬಂಡವಾಳ. ನಮ್ಮ ಜಮೀನಾಗ ಸಿಗತಕ್ಕಂಥ ತ್ಯಾಜ್ಯ ವಸ್ತು ಕಸ ಕಡ್ಡಿ ಬೆಂಕಿ ಹಚ್ಚಿಲ್ಲದಂಗೆ ನಮ್ಮ ದನ ಕರುಗಳು ಸಗಣಿ ಅದನ್ನೆಲ್ಲ ಹಾಕಿದ್ರೆ ಅವಾಗ ನಮಗೆ ನಮ್ಮ ಕೈಯಲ್ಲೇ ಗೊಬ್ಬರ ಇರ್ತದೆ, ಯಾವಾಗ ಬೇಕಾದ್ರೆ ಹಾಕ್ಬೋದು. ಸಾವಯವ ಗೊಬ್ಬರ ಹಾಕೋದ್ರಿಂದ ನಮಗೆ ಒಂದು ಭೂಮಿ ಗುಣಮಟ್ಟ ಹೆಚ್ಚತತೆ, ಭೂಮಿ ಶಕ್ತಿನೂ ಬರ್ತತೆ. ನಾವು ಈ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಭೂಮಿ ಬರಡಾಗಿ ಹೋಗತ್ತೆ. ನಮಗೆ ಏನಾಕತ್ತೆ ಅಂದರೆ ಗಾಢ ನಮಗೆ ಇಳುವರಿ ಬರ್ಬೋದು, ಖರ್ಚು ಜಾಸ್ತಿ ಆಗತ್ತೆ, ಆಯಸ್ಸು ಕಡಿಮೆ ಭೂಮಿಗೆ. ನಾವು ಸರ್ಕಾರಿ ಗೊಬ್ಬರದಿಂದ ತಿಂದಂಥ ಆಹಾರ ಇವತ್ತು ಏನಾಗ್ಬಿಟತ್ತೆ, ನಾವು ತಿಂದು ಎಲ್ಲ ಕಾಯಿಲೆ ಹೆಚ್ಚಾಗ್ಬಿಟತ್ತೆ. ನಮಗೆ ಕ್ಯಾನ್ಸರು, ಟಿಬಿ, ಸಕ್ಕರೆ ಕಾಯಿಲೆ ಇವೆಲ್ಲವೂ ಬಂದದವು. ಮೊದಲು ಯಜಮಾನರಿಗೆ 70-80 ವರ್ಷ ಆದರೆ ಏನು ಕಾಯಿಲೆ ಬರ್ತಿದ್ದಿಲ್ಲ. ಅವರೇನು ಅವತ್ತೇನು ಸರ್ಕಾರಿ ಗೊಬ್ಬರ ಹಾಕಿ ಏನು ಬೆಳೆದಿದ್ದಿಲ್ಲ, ಔಷಧಿ ಹಾಕಿ ಏನು ಬೆಳೆದಿದ್ದಿಲ್ಲ. ಅವತ್ತು ಕೊಟ್ಟಿಗೆ ಗೊಬ್ಬರ, ದನಿನ ಗೊಬ್ಬರ, ಹಸಿರೆಲೆ ಗೊಬ್ಬರ ಹಾಕಿ ಬೆಳೆದ್ರು. ಅವ್ರದ್ದೇ ಒಂದು ವ್ಯವಸಾಯ ಸರಿ, ಅವರೇ ಮೊದಲು ವಿಜ್ಞಾನಿಗಳು. ಈಗ ತಿಪ್ಪೆ ಹಾಕ್ತಿದ್ರು ಅವರು, ಒಂದು ಮರದ ಎಳ್ಳು ಕಣ ತಿಪ್ಪೆ ಗುಂಡಿ ಹೊಡಿತಿದ್ರು. ಗುಂಡಿ ಹೊಡೆದು ಅದು ತಿಪ್ಪೆ ಹಾಕಿ ತಿಪ್ಪೆ ಮೇಲೆ ಸೆದೆ ಹಾಕಿ ಗೋತ ತಗೊಂಡೋಗಿ ಅದಕ್ಕೆ ಹಾಕಿ ಅದು ಒಂದು ಶಕ್ತಿಯಾಗಿ ಗುಣ ಕಾಪಾಡ್ಕೊಂಡಿರ್ತದೆ. ಇವತ್ತು ನಾವೆಲ್ಲ ತಿಪ್ಪೆ ಏನು ಮಾಡಿಬಿಟ್ಟಿದ್ದೀವಿ, ಕಣ್ಗಳ ಮನೆ ಕಟ್ಟೋದು ರೋಡ್ನಾಗ ಹೋಗಿ ತಿಪ್ಪೆ ಉಗ್ಗೋದು, ಅದ್ರಾಗ ಏನೈತೆ? ಯಾ ಕಡ್ಡಿ ಕೆಲ ಬೆಂಕಿ ಹಚ್ಚಿದ್ರೆ ಬುರಂದು ಹೋಗ್ಕವ. ನಮ್ಮ ಗೊಬ್ಬರ ಅಂದರೆ ಅದು ಒಂದು ಕಾಂಪೋಸ್ಟ್ ಕೊಟ್ಟಿಗೆ ಗೊಬ್ಬರ ಅಂದರೆ ಅದು ಒಂದು ಶಕ್ತಿಯುತವಾಗಿ ಗುಣ ಕಾಪಾಡ್ಕೊಬಂದ್ರೆ ನಾವು ಒಂದು 5-6 ಅಡಿ ಭಾಳ ಗುಂಡಿ ಹೊಡೆದು ಹಿರಿಯರು ಏನು ಮಾಡ್ಕೊಂಬಂದ್ರೆ ಅವ್ರದೇ ವ್ಯವಸಾಯ ಸರ್. ಇವತ್ತು ನಾವೆಲ್ಲ ಫಾಸ್ಟ್ ಹೋಗಿಬಿಟ್ಟಿದ್ದೀವಿ, ಇವತ್ತು ಫಾಸ್ಟ್ ಹೋಗಿಬಿಟ್ಟಿದ್ದೀವಿ ಅಂದರೆ ಏನೋ ಅಡಿಕೆ ಗಿಡ ಕೂಲಿಯರಿಲ್ಲ, ಒಂದೆಟ್ ನಾಟಿ ಮಾಡಿಬಿಟ್ರೆ ನಮಗೆ 6-7 ವರ್ಷ ಸಾಕ್ಯಂಬಿಟ್ರೆ ನಮಗೆ ಫಸಲು ಕೊಡ್ತೈತೆ. ಕೊಡ್ತೈತೆ, 7-8 ವರ್ಷ ಸಾಕ್ಯಂದ್ರೆ ಫಸಲು ಕೊಡಲ್ಲ ಅಂತೆಲ್ಲ ಕೊಡ್ತೈತೆ. ಮಳೆಗಾಲ ಆದರೆ ಅಡಿಕೆನ ಬೆಳಿಬೋದು, ಏನಾದ್ರೂ ಬೆಳಿಬೋದು. ಹೆಚ್ಚಿನ ಹಾಗೆ ಅಡಿಕೆ ನಮಗೆ ಎಂದಿದ್ರೂ ಒಂದು ದಿನ ತೊಂದರೆ ಇದೆ ಬೆಳೆ. ಅದು ಈಗ ಸಾಕಷ್ಟು ನೀವು ಮೊದಲೆಲ್ಲ ರಾಸಾಯನಿಕ ಕೃಷಿ ಮಾಡಿದಂಥವರು, ಅವತ್ತಿನ ಸಂದರ್ಭದಲ್ಲಿ ಭೂಮಿಯ ಗುಣಮಟ್ಟ ಯಾವ ರೀತಿ ಇತ್ತು, ಈಗ ಸಾವಯವ ಕೃಷಿ ಬಂದ್ಮೇಲೆ ಭೂಮಿಯ ಗುಣಮಟ್ಟ ಯಾವ ರೀತಿ ಬದಲಾವಣೆ ಆಗಿದೆ, ಇದನ್ನೇನಾದ್ರೂ ಗಮನಿಸಿದ್ರೆ? ಹೌದು, ಈಗ ಅವತ್ತು ನಾವು DAP 20-20 ನೆಲಕ್ಕೆ ಬಿತ್ತಿದ್ವಿ. ಆಮೇಲೆ ಹೀರೆ ಗೊಬ್ಬರ ಏನೈತೆ ನಮಗೆ ಪ್ರಾಮಾಣಿಕವಾಗಿ ಎಷ್ಟು ಹಾಕ್ಬೇಕು ಏನೋ ಮತ್ತೆ ಬರೋದೇ ಇಳುವರಿ ಬಂದ್ಬಿಡ್ಬೇಕು ಅನ್ನೋದು 2-3 ಪಾಕೆಟ್ ತಗೊಂಡೋಗಿ ನಾವು ಹೋಗಿಬಿಡೋದು. ನಾವು ಹಾಕಿ ಬಂದಮೇಲೆ ಮಳೆ ಹೋಗ್ಬಿಡೋದು, ಮಳೆ ಹೋಗ್ತಲ್ಲ ನಮ್ಮದು ಇಡೀ ಫಸಲೆ ಮಣಿಗೆ ಹೋಗ್ಬಿಡೋದು. ಆಮೇಲೆ ಆ ಜಮೀನು ಗಟ್ಟಿ ಗಡಸು ಬರ್ತತೆ. ಯೂರಿಯಾ DAP ಪೊಟಾಸ್ ಇಂಥವೆಲ್ಲ ಉಗ್ಗೋದ್ರಿಂದ ಬೆಳೆಯೋದ್ರಿಂದ ಹೆಚ್ಚಾಗಿ ಏನು ಶಿಫಾರಸು ಮಾಡಿರ್ತತೋ ಕೃಷಿ ವಿಜ್ಞಾನಿಗಳು ಅವರೆಲ್ಲ, ಅದಕ್ಕಿಂತಲೂ ಹೆಚ್ಚಿನದಾಗ ಆಗ್ತೀವಿ. ಇವತ್ತು ಯಾವ್ದಂದ್ರೆ ತಗೊಂಡ್ರೆ 20 MLA ಹಾಕಂತ ಒಬ್ಬ ರೈತರಿಗೆ ಒಬ್ಬ ಅಂಗಡಿಯನಾಗ್ಲಿ ಕೃಷಿ ಅಧಿಕಾರಿಗಳು ಇಪ್ಪತ್ತು ಹಾಕಿದ್ರೆ ಏನಾಯ್ತು 40 ಹಾಕ್ಬೇಕಂತ ಅಂತ ರೈತರಾಗಿದ್ವಿ. ಅದು ಒಂದು ನಮ್ಮ ಶಿಫಾರಸ್ ಏನಾಯ್ತು ಆ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳು ಅವ್ರ ಶಿಫಾರಸ್ನಂತೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ನಾವು ಕೃಷಿ ಇಲಾಖೆಗೆ. ಇನ್ನೊಬ್ರು ರೈತರು ಬೆಳೆದಂತ ಒಬ್ರಿಗೊಬ್ರು ಸಂಪರ್ಕ ಚರ್ಚೆ ಅವ್ರಲ್ಲಿ ನೋಡಬೇಕು ನಾವು ಹೆಂಗ್ ಬೆಳೆದ್ವಿ, ಅವ್ರು ಯಾವ ರೀತಿ ಬೆಳೆದ್ರು, ಯಾವ ರೀತಿ ಅಂತಾಗ್ಲೇ ನಮ್ದು ವ್ಯವಸಾಯ ಒಂದು ಸಮಗಮವಾಗಿ ಮುಂದುವರೆದು ಲಾಭ ತಗೋಬಹುದು. ಅವರು ಶಿಫಾರಸ್ಗಿಂತಲ್ಲ ನಾವು ಹೆಚ್ಚಿಗೆ ಮಾಡೋದು ಅವೆಲ್ಲ ತಪ್ಪು. ಈಗ ಮುಂದಿನ ಒಂದು ಪೀಳಿಗೆಗೆ ಗುಣಮಟ್ಟದ ಭೂಮಿಯನ್ನ ನಾವು ಉಳಿಸ್ಬೇಕಂತಂದ್ರೆ ಅಂದ್ರೆ ಇವತ್ತು ಪ್ರತಿಯೊಬ್ಬ ರೈತ ಸಾವಯವ ಕೃಷಿ ಹತ್ತ ಬರಬೇಕು ಅಂತ ಹೇಳ್ತಾರೆ. ಹೌದು ಸರ್, ಈ ಸಾವಯವ ಕೃಷಿ ಹತ್ತ ಬಂದ್ರೆ ಎಲ್ಲರೂ ನಾವೊಬ್ಬರೇ ಬರೋದಲ್ಲ, ಇಡೀ ನಮ್ಮ ರೈತಾಪಿ ವರ್ಗ ಬರ್ಬೇಕು. ಇವತ್ತೇನಾಗ್ಬಿಟ್ಟತ್ತೆ ಎಲ್ಲ ಹೋಗ್ಬಿಟ್ಟಿದ್ವಿ. ನಾವೀಗ ಒಂದು 10 ಜನ ಸಾವಯವ ಮಡ್ಕೊಂಡು ಒಂದು 100 ಜನ ಸರ್ಕಾರಿ ಗೊಬ್ಬರ DAP ಪೊಟಾಸ್ ಇವನ್ನೆಲ್ಲ ಹಾಕ್ಯಂತ ಹೋದ್ರೆ ಗುಣಮಟ್ಟ ಬೆಳೆಯೋಕ್ಕಾಗಲ್ಲ. ಇದು ಏನು ಕಾಂಪಿಟೇಷನ್ ಮಾಡ್ಬೇಕು ನಾವು, ದುಡಿಮೆ ಮಾಡ್ಬೇಕಪ್ಪ ಅಂದ್ರೆ ಗುಣಮಟ್ಟ ಹೆಚ್ಚಿನ ಆಗಿ ಈ ಸಾವಯವ ಕೊಟ್ಟಿಗೆ ಜೀವಾಮೃತ ಎರೆಹುಳ ಅಂತಾರಲ್ಲ ಇಂಥವಕ್ಕೆ ನಾವು ಮರೆ ಹೋದ್ರೆ ನಮ್ಮ ಶೂನ್ಯ ಬಂಡವಾಳ, ನಮ್ಮ ಜಮೀನ ಸಿಗ್ತಕ್ಕಂಥ ಕಸ ಕಡ್ಡಿ ನಮ್ಮ ದನ ಕರುನಿಂದ ಬರ್ತಕ್ಕಂಥ ತ್ಯಾಜ್ಯ ಸಗಣಿ ಅವನ್ನೆಲ್ಲ ಹಾಕಿ ನಾವು ಮಾಡ್ಕೊಂಡ್ರೆ ನಮಗೆ ಯಾವಾಗ ಬೇಕಾದ್ರೂ ಗೊಬ್ಬರ ಸಿಗ್ತತೆ, ಗುಣ ಇರ್ತತೆ. ಆದ್ರೆ ಅದು 15-16 ಪೋಷಕಾಂಶ ಎರೆಹುಳ ಗೊಬ್ಬರ ಸಿಗ್ತತೆ. ನಮ್ಮ ದೇಶದೊಳಗೆ ಎರೆಹುಳ ಗೊಬ್ಬರ ಎರೆಹುಳ ಇರೋದ್ರಿಂದಲೇ ಏನು ಬೇಕಾದರೂ ನಾವು ಬೆಳಿಬೋದು. ಈ ಎರೆಹುಳ ಹೊರದೇಶದಾಗೆ ಸಿಗೋದಕ್ಕೆ ಅಪರೂಪ ಅಂತ ವಿಜ್ಞಾನಿಗಳು ಹೇಳ್ತಾರೆ. ನಾವು ಅದರಿಂದ ಎರೆಹುಳ ಇರೋದ್ರಿಂದ ಅದು ಸುಮಾರು 10-15 ಅಡಿ ಒಳಗೆ ಹೋಗಿ ಮ್ಯಾಲೆ ಬಂದು ಅದು ಹೆಚ್ಚಿಗೆ ಮಳೆ ಬಂದಾಗ ಭೂಮಿ ಇಂಕೆಂತತ್ ನೀರು. ಅದು ಜೀವನದಾಗ ಎರೆಹುಳ ರೈತನ ಮಿತ್ರ ಅಂತಾರೆ, ರೈತರಿಗೆ ಭಾಳ ಉಪಕಾರ ಮಾಡ್ತತೆ. ಅದು ನಮ್ಮ ಪೂರ್ವರು ಹಿಂದೆ ನಮ್ಮ ದೇಶ ಮಾಡಿದ ಒಂದು ಪುಣ್ಯ. ಅದು ಇಲ್ಲಿ ಬಾಳ್ತಿರೋದು ಬದುಕ್ತಿರೋದು ನಾವು ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಇವತ್ತು ಏನು ಬೇಕಾದ್ರೂ ಹಣ್ಣು ಹಂಪಲು ಎಲ್ಲ ಬೆಳಿಬೇಕಂದ್ರೆ ನಾವು ಅದು ಎರೆಹುಳ ಒಂದು ನಮಗೆ ಕೃಷಿಗೆ ಒಂದು ಆಧಾರ. ಕರಿಬಸಪ್ಪ ಅವರೇ, ಈಗ ನಿಮ್ಮ ಒಂದು ಕೃಷಿಯಲ್ಲಿ ಯಾವ ಸಾಧನೆಯನ್ನು ಗಮನಿಸಿ ನಿಮಗೆ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿ ಪತ್ರ ಸಿಕ್ತು? ನಾನು ಮೊದಲನೇದಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀನಿ ಸರ್. ಆವಾಗ ನನ್ನ ಕೃಷಿ ರೈತ ಅನುಗಾರನಾಗಿ ತಗೊಂಡ್ರು ನಮ್ಮ ಗ್ರಾಮಕ್ಕೆ. ನನಗೆ ಸುಮಾರು ಒಂದು 2 ವರ್ಷ ತಗೊಂಡ್ರು ನಮಗೆ. ಆವಾಗ SLC ಫೇಲ್ ಆಯ್ತು ಸರ್ ನಂದು. SLC ಪಾಸ್ ಆದರೆ ತಗೊಂತೀವಿ ಅಂದ್ರೆ ನಂಗೆ ನೋಡಿ ಸರ್, ನಾನು ಒಂದು ಇಂಗ್ಲೀಷ್ ಹೋಯಿತು. ಸುಮಾರು 10 ವರ್ಷ ಆದಮೇಲೆ ನನಗೆ ಒಂದು ಅವಕಾಶ ಪೂರ್ವ ಶಿಕ್ಷಣ ಇದರಿಂದ ಕೊಟ್ಟು ಒಂದು ಬರೀಬೋದು, ನಾನು ಬರೆದಿಲ್ಲ 3 ಸಲ ಕೊಡ್ತಾರಂತ ಅವಕಾಶ ಪಾಸ್ ಮಾಡ್ಕೊಂಡು ಮತ್ತೆ ನಾನು 2 ವರ್ಷ ನಾನು ಕೃಷಿ ಅನುಭವರಾಗಿ ಓದೆ. ನನಗೆ 6 ತಿಂಗಳು 6,500 ರೂಪಾಯಿ ದುಡ್ಡು ಸಂಭಾವನೆ ಕೊಡ್ತದೆ ಸರ್ ಅವತ್ತು. ನಾನು ತಗೊಂಡೆ. ಆಮೇಲೆ ಹೆಚ್ಚಿನದಾಗಿ ಇಲ್ಲಿ ನನಗೆ ಅಲ್ಲಿ ಅನುಭವ ಎಲ್ಲ ಪಟ್ಕೊಂಡ ಮೇಲೆ ಇಲ್ಲಿ ನಮ್ದು ವ್ಯವಸಾಯ ಮಾಡೋದು ಕಷ್ಟ ಆಯ್ತು. ಅವಾಗ ನಮಗೆ ಅಲ್ಲಿ ನಮ್ಮ ಸ್ನೇಹಿತರು ಜಾಸ್ತಿ ಆದರು, ನಾನು ವ್ಯವಸಾಯಕ್ಕೆ ನಾನು ಬಂದೆ ಸರ್. ಆಮೇಲೆ ನಾನು ತೋಟಗಾರಿಕೆಯಿಂದ ಕೃಷಿ ಇಲಾಖೆಯಿಂದ ಏನು ಸವಲತ್ತು ಸಿಗ್ತತ ನನಗೆಲ್ಲ ಕೃಷಿ ಅಧಿಕಾರಿಗಳು ನನಗೆ ಪರಿಚಯ ಆದರು. ನನಗೆ ವ್ಯವಸಾಯ ಹೆಂಗೆ ಮಾಡೋಕ್ಕಂಬೋದಾಯ್ತು. ನಾನು ಒಬ್ಬನೇ ಅಲ್ಲ, ಇಡೀ ನಮ್ಮ ಗ್ರಾಮದ ರೈತರಿಗೆ ಹೋಬಳಿ ರೈತರಿಗೆ ಇವತ್ತು ನಾನು ಗುರುತಿಸ್ಕೊಂಡೆ. ತಾಲೂಕು ಅದರಿಂದಲೂ ಸಿಗುತ್ತು, ಕೃಷಿ ಇಲಾಖೆಯಿಂದಲೂ ಸಿಗುತ್ತು. ನಮಗೆ ಈ ಸಂಘ ಸಂಸ್ಥೆ ಧರ್ಮಸ್ಥಳ ಅವರು ನಮಗೆ ಮಾಹಿತಿ ಕೇಳ್ತಾರೆ, ನಾನು ಮಾಹಿತಿ ಹೇಳ್ತೀನಿ ಸರ್. ಅವರು ಆಮೇಲೆ ಪತ್ರಿಕೆಗೆ ಹಾಕಿದ್ರು, ಸುಮಾರು ಒಂದು ದಿನಕ್ಕೆ 10-15 ಜನ ಅದನ್ನು ಮಾಹಿತಿ ಕೇಳ್ತಾರೆ. ನಾವು ಮಾಡೋಕೆ ಉಡುಪಿ ಮಂಗಳೂರು ತುಮಕೂರು ಎಲ್ಲ ಕಡೆಯಿಂದ ನಾನು ಸಾಧ್ಯವಾದ ನಾನು ಹೇಳ್ತೀನಿ ಸರ್. ಅಂದ್ರೆ ಸಾವಯವ ಕೃಷಿ ಬಗ್ಗೆ ಏನ್ ಬೇಕಾದ್ನೆಲ್ಲ ಮಾಹಿತಿ ಕೇಳ್ತೇನೆ ಹೇಳ್ತೇನೆ ಸರ್. ಇವತ್ತು ಸಾವಯವ ಕೃಷಿ ಒಳಗೆ ಗ್ರಾಮ ಪಂಚಾಯತಿ ಒಳಗೆ ಕೊಡ್ತಾರೆ, ಉದ್ಯೋಗ ಖಾತ್ರಿ ಒಳಗೆ ಮಾಡ್ಕೋಬಹುದು, ಈಗ ಕೃಷಿ ಇಲಾಖೆ ಒಳಗೆ 2 ತಟ್ಟಿ ಕೊಡ್ತಾರೆ, ಆಮೇಲೆ ಧರ್ಮಸ್ಥಳ ಸಂಘದಿಂದಲೂ ಕೊಡ್ತೀವಿ ಈ ಸಲ ಅಂದ್ರೆ ಸರ್. ಮಳೆಗಾಲದಾಗ ನಾವು ನಮ್ಮೂರಾಗ ಒಂದು 10 ಜನಕ್ಕಾರ ಒಂದು 2-2 ತಟ್ಟಿ ಕಟ್ಸ್ಬೇಕು, ಸಾಕಾಣಿಕೆ ಮಾಡಿ ಗೊಬ್ಬರ ಮಾಡ್ಕೊಳ್ಳಿ ಅಂತ ಮಾಡಿಸ್ಬೇಕಂತ ಐತೆ ಸರ್. ಆಮೇಲೆ ಇದರಿಂದ ತೋಟಗಾರಿಕೆಯಿಂದ ಕೊಡ್ತಾರೆ, ಅದು ದೊಡ್ಡದಾಗಿ ಮಾಡಬೇಕು. ನಮಗೆ 30,000 ರೂಪಾಯಿ ಸಹಾಯಧನ ಕೊಡ್ತಿದ್ರು ಅವತ್ತು, ಇವತ್ತು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ಅದೆಲ್ಲ ದೊಡ್ಡದಾಗಿ ಮಾಡಿದ್ರೆ 8 ತಟ್ಟಿ ಮಾಡಿದ್ರೆ ಕೊಡೋದು ಅವೆಲ್ಲ. ಈಗ ನಾವು ಮುಂದೆ ಸಲ ಕೃಷಿ ಇಲಾಖೆಯಿಂದ ಸಮ್ಮುಖಕ್ಕೆ ಒಂದು 10 ಜನಕ್ಕಾರ ನಾನು 2-2 ತಟ್ಟಿ ಕಟ್ಸಿಕೊಡ್ಬೇಕು, ಕೃಷಿ ಅಧಿಕಾರಿಗಳನ್ನ ಹಿಡ್ಕೊಂಡು ನಮ್ಮ ಗ್ರಾಮ ಸಾವಯವ ಗ್ರಾಮಕ್ಕೂ ಒಯ್ಯಬೇಕಂತ ನಾನು ಒಂದು ಮುಂದೆ ಯೋಚನೆ ಮಾಡ್ತಾ ಇದ್ದೀನಿ. ಈಗ ತಾಲೂಕ್ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ನಿಮಗೆ ಸಿಕ್ಕಾಗ ಏನನ್ನಿಸ್ತು ನಿಮ್ಮ ಮನಸ್ಸಿಗೆ? ಸರ್, ನಮಗೆ ಕೃಷಿ ಪಂಡಿತ ಪ್ರಶಸ್ತಿ ಸಿಕ್ಕತ್ತಂಬುದು ಏನು ನನಗೆ ಅನಿಸಿದ್ದಿಲ್ಲ ಸರ್. ನಮ್ಮ ಇಚ್ಛೆ ನಾವು ವ್ಯವಸಾಯ ಮಾಡ್ತಿದ್ವಿ, ಒಬ್ರಿಗೊಬ್ರು ಸಂಪರ್ಕ ಇತ್ತು. ನಮ್ಮ ಕೃಷಿ ಅಧಿಕಾರಿಗಳು ಹೇಳ್ತಾ ಇದ್ರು, ನಿಂದು ಒಂದು ಕೃಷಿ ಪಂಡಿತ ಪ್ರಶಸ್ತಿ ಕಟ್ಟಬೇಕಣ್ಣಪ್ಪ, ನಿನಗೆ ಸಿಗ್ತತೆ ಅಂತ ಹೇಳಾರು, ನೋಡಂ ಬಿಡ ಸರ್ ಅಂದೆ. ಅವಾಗ ಮೊನ್ನೆ ಧರ್ಮಸ್ಥಳ ಸಂಘದಿಂದ ಒಂದು 70-80 ಜನ ಮಹಿಳೆ ಹೆಣ್ಮಕ್ಳು ಎಲ್ಲ ಬಂದ್ರು ಸರ್. ಆವಾಗ ನಮ್ಮ ಕೃಷಿ ವಿಜ್ಞಾನಿಗಳು ಬೊಬ್ಬೂರು ಫಾರಂನಿಂದ ಇರುವುದರಿಂದ ಬಂದು ನಮ್ಮ ಹೊಲದಲ್ಲಿ ಮಾಡಿದ್ದ ಬೆಳೆ ಚೆಂಡಿ ಹೂ, ಹೀರೆ, ಅಡಿಕೆ, ಆಮೇಲೆ ನಮ್ಮ ಒಂದು ಹೈನುಗಾರಿಕೆಗೆ ಹಸು ಎಮ್ಮೆಗಳು, ಆಮೇಲೆ ಅಲ್ಲಿ ಮಾಡ್ತಕ್ಕಂಥದನ್ನೆಲ್ಲ ನೋಡಿದೆ ಸರ್, ಆ ಒಂದು ಜೀವಸಾರ ಘಟಕ ಅವನ್ನೆಲ್ಲ. ಅವಾಗ ನೀನು ಯಾಕಪ್ಪ ಕೃಷಿ ಪಂಡಿತ ಪ್ರಶಸ್ತಿ ಇದು ಮಾಡಿಲ್ಲ ಅಂತ ಐದು ಸರ್ ನಮ್ಮ ಗ್ರಾಮ ಸೇವಕ ಹೇಳಿದ್ರೆ ನಾನು ಇವತ್ತಿಗೂ ಯೋಚನೆ ಮಾಡಲಿಲ್ಲ ಸರ್, ನಮ್ಮ ವ್ಯವಸಾಯ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್ ಅಂದೆ. ಅವ್ರು ಆಮೇಲೆ ಅವರೊಂದು ಶಿಫಾರಸ್ ಮಾಡಿದರು, ಅವಾಗ ನೀನು ಹಿರಿಯರು ಬರೋಕಪ್ಪ ಅಂತ ಅಂದರು. ನಮ್ಮೂರಿಂದ ಒಂದು 3-4 ಜನ ಕರ್ಕೊಂಡು ಹೋಯ್ತು ಸರ್ ನಮಗೆ ತಾಲೂಕು ಮಟ್ಟದಾಗ. ನನಗೆ ಅವತ್ತೇ ನನಗೆ ಬೆಳಿಗ್ಗೆ 8 ಗಂಟೆಗೆ ಗೊತ್ತಾ ಫೋನ್ ಮಾಡಿದ್ರು, ನಿನಗೆ ಕೃಷಿ ಪಂಡಿತ ಪ್ರಶಸ್ತಿ ಕೊಡ್ತಾ ಇದ್ದೀವಿ, ನೀನು ಎಲ್ಲಿದೀಯಪ್ಪ ಅಂದರು. ಸರ್, ನೀನು ಭರಮಸಾರದಾಗ ನೀನು ಹಿರಿಯೂರಾಗ ನನಗೆ ಸನ್ಮಾನ ಮಾಡಿ ನಮ್ಮೂರಿಂದ ಒಂದು 3-4 ಜನ ಕರ್ಕೊಂಡು ಹೋಗಿದ್ದೆ. ನಮಗೆ 10,000 ರೂಪಾಯಿ ಚೆಕ್ಕು ಮತ್ತು ಒಂದು ಕೃಷಿ ಪ್ರಶಸ್ತಿ ಕೊಟ್ಟರು ಸರ್. ಆಮೇಲೆ ಅದು ಕೊಟ್ಟಾದ್ಮೇಲೆ ಒಂದು 15-20 ದಿನದೊಳಗೆ ಬೆಂಗಳೂರ ರಾಜ್ಯ ಮಟ್ಟದ್ದು ಕೊಟ್ಟರು ಸರ್. ಬೇರೆ ರೈತರಿಗೆ, ನಮಗೆಲ್ಲ ಯಾವ ಸರ್ಕಾರ ಆಗಲಿ ಕೊಟ್ಕೊಂತ ಬಂದತ್ತೆ ರೈತರಿಗೆ. ಅವತ್ತು 21 ಜನ ಕೊಟ್ಟರು ಸರ್ ನಮಗೆ. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಯಾರಿಗೂ ಕೊಡಲಿಲ್ಲ, ಯಾರು ಕಾಂಪಿಟೇಷನ್ ಮಾಡಲಿಲ್ಲ. ಅವಾಗ ನನಗೆ ಅನ್ನಿಸ್ತಾ, ಓಹೋ, ನಮ್ಮ ಚಿತ್ರದುರ್ಗ ಜಿಲ್ಲೆಯವ್ರು ಯಾರು ಕಾಂಪಿಟೇಷನ್ ಮಾಡಿಲ್ಲ, ಬೇಕಾದಂಥ ರೈತಿದ್ದು ಮಾಡ್ಬೋದಾಯ್ತು ಅಂತ ಅವತ್ತು ಒಂಥರ ಮನಸ್ಸಿಗೆ ಬೇಜಾರು. ಈಗೆಲ್ಲ ನುಗ್ಗೆ, ಈರೆ ಇವನ್ನೆಲ್ಲ ಸಾವಯವ ಕೃಷಿ ಎಲ್ಲ ಬೆಳೆಯೋದು ನೀವು? ಹೌದು ಸರ್, ಸಾವಯವ ಜಾಸ್ತಿ. ಈಗ ನಾನು ಸಾವಯವಕ್ಕೆ ಮುಕ್ಕಾಲು ಭಾಗ ಹೋಗಿನ ಸರ್. ನಾವೇನು ಔಷಧಿ ಬೇನೆಣ್ಣೆ ಅಷ್ಟೇ ನಾನು ಉಪಯೋಗಿಸೋದು. ಮೊದಲೆಲ್ಲ ವರದಿ ಬಂದ್ರೆ ಅದನ್ನ ಹೇಳಬಾರ್ದು. ರಾಸಾಯನಿಕ 2-2 ಚೀಲ 3-3 ಚೀಲ ಬುಲ್ಡೆ ಹಾಕಿದ್ವಿ ಇವತ್ತು. ಇವತ್ತು ಅವನ್ನೆಲ್ಲ ಭಾಳ ಕಡಿಮೆ ಮಾಡ್ಕೊಂಬಂದಿವಿ. ಈಗ ನಮಗೆ ಹೆಚ್ಚಿನದಾಗಿ ಮಳೆ ನೀರು ಭೂಮಿ ಅಂತರ್ಜಲ ಹೆಚ್ಚಾಗಿ ಭೂಮಿ ಬಂದರೆ ನಾವು ಏನು ಬೇಕಾದರೂ ಸದೃಢವಾಗಿ ವ್ಯವಸಾಯ ಮಾಡ್ಬೋದು ಸರ್. ಒಂದು ಟೇಳು ಬೀಳು ಇದ್ದದ್ದೇ ನಾವು ಏನು ಹಿಂದೆ ಅಜಮಾನ ಮಾಡ್ಕೊಂಬಂದ್ರೆ ಆ ವ್ಯವಸಾಯ ಅನುಸರಿಸ್ಕೊಂಡು ಹೋದರೆ ನಾವು ಮುಂದೆ ಸದೃಢ ಹಾಕಿ. ಮೊದಲು ಏನು ಮಾಡ್ತಿದ್ರು, ದನಕರುಗಳು ಕಟ್ತಿದ್ರು. ನಾವು ಪ್ರತ್ಯೇಕವಾದ ಕೊಟ್ಟಿಗೆ ಮಾಡ್ತಿದ್ವಿ. ಒಂದು ಮನೆ ಉಳಕನಕ್ಕೆ ದನಗಳಿಗೆ ಕೊಟ್ಟಿಗೆ, ಕಣ, ಬಣವೆ, ತಿಪ್ಪೆ, ರೋಣಗಲ್ಲು, ಅವತ್ತೆಲ್ಲವೂ ಹಳೆ ಪದ್ಧತಿ ಏನಿತ್ತು ಅದೇ ವ್ಯವಸಾಯ ಮುಂದುವರ್ಕೊಂಡು ಹೋದರೆ ನಾವು ಹೆಚ್ಚಿನ ಒಂದು ಲಾಭ ಗಳಿಸ್ಬೋದು. ಇವತ್ತು ಫಾಸ್ಟು ಅಂಗಡಿ ಒಳಗೆ ಹೋಗಿ ನಮಗೆ ಒಂದು ಔಷಧಿ ಕೊಡು ಅಂದರೆ ಅವನೇನು ಮಾಡ್ತಾನೆ, 200 ರೂಪಾಯಿಗೆ ಹೋಗೋಂಥ ರೋಗನ 1,500-2,000 ರೂಪಾಯಿ ಔಷಧಿ ಕೊಡ್ತಾರೆ. ರೈತರು ಇವತ್ತು ವಿದ್ಯಾಭ್ಯಾಸ ಮಾಡಲೇಬೇಕು. ವಿದ್ಯಾಭ್ಯಾಸ ಮಾಡಿದ ರೈತ ಏನಾದನ, ಅವನಿಗೆ ನನಗೆ ಇಂಥ ಔಷಧಿ ಬೇಕು ಕೊಡಂತ ಕೇಳ್ತಾರೆ. ಅಂಗಡಿನೇ ಬೆಪ್ಪಾಗಿ ಬೆಬ್ಬರ ಹಾಕ್ತಾರೆ. ಅಂಥ ರೈತರು ನಾವು ಆಗ್ಬೇಕು ಹೊರತಾಗಿ. ಆದಷ್ಟು ಕೃಷಿಗೆ ಬೇಕಾದಂತ ಮಾಹಿತಿಯನ್ನ ಕೃಷಿ ವಿಜ್ಞಾನಿಗಳಿಂದ ತಿಳ್ಕೊಳ್ಬೇಕಂತ. ಹೌದೌದು, ಓಂಕಾರಪ್ಪರಂತ ಹಿರಿಯೂರು ಬೊಬ್ಬೂರು ಫಾರಂನಾಗೆ ಕೀಟ ರೋಗ ತಜ್ಞರಿದ್ದಾರೆ. ನಾನು ಸುಮಾರು ಈಗ 10-15 ವರ್ಷದಿಂದ ಅವರು ನಮಗೆ ಸಂಪರ್ಕ ಮಾತಾಡದೇ ಇರ್ಬೋದು. ಅವರು ಒಂದು ಎಲ್ಲೋ ಬರ್ತಾರಂದ್ರೆ ನಮಗೆ ಎಲೆ ಮರ ಕಾಯಾಗಿ ನಾನು ಅವ್ರಿಗೆ ಒಂದು ಹೇಳಿದ್ದ ಕೇಳಿ ವಿಚಾರ ನಾನು ತಿಳ್ಕೊಂಡೆ. ನಾನು ವ್ಯವಸಾಯ ಅವ್ರು ಹೇಳ್ತಾರೆ, ಯಾವ ಸಭೆ ಒಳಗೆ ಹೋಗ್ರು ಎಲ್ಲರ ಹೋಗು, ರೈತರೇ ವಿಜ್ಞಾನಿಗಳು, ನಾವು ವಿಜ್ಞಾನಿಗಳಲ್ಲ, ರೈತರ ವಿಜ್ಞಾನಿಗಳು. ರೈತರ ವಿಜ್ಞಾನಿಗಳಾದಾಗ ನಮ್ಮ ದೇಶ ಮುಂದುವರಿತತೆ. ನಾನೊಬ್ಬ ರೈತನ ಮಗ, ನಾನು ಕೃಷಿ ವಿಜ್ಞಾನಿ ಆಗಿರ್ಬೋದು, ನಾನು ಆದರೂ ಓದಿ ವಿಜ್ಞಾನಿ ಆಗಿದ್ದೀನಿ. ಅವರು ಬೆಳೆದು ಅವ್ರ ಹೊಲಕ್ಕೆ ಹೋಗಿ ದಿನ ಬೆಳಿಗ್ಗೆ 2 ದಿನ 3 ದಿನಕ್ಕೆ 1 ದಿನಕ್ಕೆ ಹೋದಾಗ ಅವ್ರಿಗೆ ಏನೇನಾಯ್ತೆ, ಏನೇನಿಲ್ಲ, ಯಾವ್ಯಾವ ವಿಚಾರ ಅಮ್ಮೋದು ತಿಳಿದ್ರೆ. ನಾನು ವಿಜ್ಞಾನಿ 1 ತಿಂಗಳಿಗೆ ಹೋಗ್ಬೋದು, 2 ತಿಂಗಳಿಗೆ ಹೋಗ್ಬೋದು. ನಿಜವಾದ ವಿಜ್ಞಾನಿಗಳೇ ರೈತರು. ರೈತರು ಯಾವತ್ತು ವಿಜ್ಞಾನಿಗಳಾಕತ್ತೋ ಅವತ್ತು ನಮ್ಮ ದೇಶ ಮುಂದುವರಿತತೆ ಅಂತ ಹೇಳ್ತಿರ್ತಾರೆ. ಅವ್ರು ಭಾಳ ಚೆನ್ನಾಗಿ ಮಾಹಿತಿ ಹೇಳ್ತಾರೆ. ಓಂಕಾರಪ್ಪ ಅವರು ಕೀಟ ಮತ್ತು ರೋಗ ತಜ್ಞರಂತ, ನಾವು ಅವ್ರ ಹತ್ರ ಎಲ್ಲ ಮಾಹಿತಿ ಕೇಳ್ತೀವಿ. ಫೋನ್ನಾಗೂ ಯಾವ ವಿಚಾರವಾದರೂ ಅವರು ನೇರವಾಗಿ ಯಾವತ್ತಾದರೂ ಮಾಹಿತಿ ಹೇಳ್ತಾರೆ. ಕರಿಬಸಪ್ಪ ಅವರೇ, ಎಲ್ಲೋ ಒಂದು ಕಡೆ ನಿಮಗೆ ಅನಿಸಿರ್ಬೋದು, ಹಿಂದೆಲ್ಲ ನಾವು ಜಾಸ್ತಿ ಹೆಚ್ಚು ಹೆಚ್ಚು ಈ ಒಂದು ರಾಸಾಯನಿಕ ಬಳಸಿ ಈ ಒಂದು ಕ್ರಿಮಿನಾಶಕ ಬಳಸಿ ಭೂಮಿ ಹಾಳು ಮಾಡಿದ್ದೇವೆ ಅಂತ ಎಂದಾದ್ರೂ ಅನಿಸಿದೆಯಾ? ಹೌದು ಸರ್, ಭೂಮಿ ಹಾಳು ಮಾಡಿದೀವಿ ಅಂತ. ನಾನೊಬ್ಬ ರೈತರಲ್ಲ, ಇಡೀ ರೈತರೇ ಹಾಳಾಗಿ ಹೋಗಿದ್ದೀವಿ. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಹಂಗಿತ್ತು. ಅವತ್ತಿನ ಪರಿಸ್ಥಿತಿ ಈಗ ನಮಗೆ ಬರಗಾಲ ಬಂದು ಇದು ಹೇಳ್ತಾರೆ ಜನರು ಹಿರಿಯರು. ಬರಗಾಲ ಬಂದಾಗ ನಾವು ಬೆಳಿಲೇಬೇಕಂತ ಹೊರದೇಶದ ತಳಿಗಳನ್ನು ಹೈಬ್ರಿಡ್ ತಳಿಗಳನ್ನ ತಂದು ಅವತ್ತು ಬಿಡ್ತು. ನಾವು ಹೊರದೇಶದ ತಳಿಗಳಿಗೆ ಮಾರಿ ಹೋಗ್ಬಿಟ್ಟು, ಹೊರದೇಶ ತಳಿಗಳಾದ ಹೈಬ್ರಿಡ್ ತಳಿಗಳು ಮತ್ತೆ ರಾಸಾಯನಿಕ ಗೊಬ್ಬರಕ್ಕೆ ನಾವು ಮರೆ ಹೋಗಿ ಇವತ್ತು ನಾವು ಪಶ್ಚಾತ್ತಾಪ ಪಡುವಂತಾಗಿದೆ. ಇವತ್ತು ಸರ್ಕಾರ ಸಾವಯವಕ್ಕೆ ಒತ್ತು ಹೆಚ್ಚಿನದು ಕೊಡ್ತಲೇ ಬರಬೇಕು. ಇನ್ನು ಹೆಚ್ಚಿನ ಒಂದು ಅನುದಾನವನ್ನು ಮಾಡಿ ಈಗ ಸಾವಯವ ಮಾಡ್ಕೊಂತಾರೆ ಸರ್, ಮಾಡ್ಕೊಂಡು ಅನುದಾನ ಬಂದು ತಲು ಎಷ್ಟೋ ಜನ ಕೈ ಬಿಟ್ಬಿಡ್ತಾರೆ. ಏ ಅದಕ್ಕೆ ಆಕಳ ಬೇಕು, ಸಗಣಿ ಬೇಕು ಅಲ್ಲ ಸರ್, ನಾವು ಮಾಡಿದ್ರೆ ಏನು ತಪ್ಪಾಗ್ತೈತೆ? ನಮ್ಮನೆಗೆ ಎರಡು ಆಕಳ ಒಂದು ಎಮ್ಮೆ ನಾವು ಸಾಕ್ಯಂದು ಯಾಕೆ ನಾವು ಮಾಡಬಾರ್ದು ಅಂತ ನಮಗೆ ಗ್ಯಾರಂಟಿ ಸಿಗ್ತೈತಲ್ಲ ಸರ್. ಅಂದ್ರೆ ಇನ್ನು ಮುಂದೆ ಆದ್ರೂ ನಮ್ಮ ಕೃಷಿಕರು ರಾಸಾಯನಿಕ ಕೃಷಿ ಬಿಟ್ಟು ಅಲ್ಪ ಸ್ವಲ್ಪನಾದ್ರೂ ಸಾವಯವ ಕೃಷಿ ಮಾಡ್ಲಿ ಅಂತ ನಿಮ್ಮ ಅನಿಸಿಕೆ? ಹೌದು ಸರ್, ನಾವು ಒಂದೇಟಿಗೆ ಯಾರು ಹೋಗಕ್ಕಾಗಲ್ಲ ರೈತರು, ಯಾಕಂದ್ರೆ ನಾವು ಇಮ್ಮಾನ್ಯಾಗ ಯಾರು ಹೋಗಿಬಿಟ್ಟಿದೀವಿ ವ್ಯವಸಾಯದಾಗ. ಇವತ್ತು ನಡ್ಕೊಂಡು ಸೈಕಲ್ ಹೊಡಿ ಅಂದ್ರೆ ಯಾರು ಹೊಡಿಯಲ್ಲ. ಇವತ್ತು ಸೈಕಲ್ ಹೊಡಿಯೋರು ಆರೋಗ್ಯ ಚೆನ್ನಾಗಿರ್ತದೆ, ಡೀಸೆಲ್ ಬೇಕಿಲ್ಲ, ಪೆಟ್ರೋಲ್ ಬೇಕಿಲ್ಲ. ನಾವು ಅಂತ ಪಾಸ್ಟಿಗೆ ಹೋದರೂ ಸಾವಯವಕ್ಕೆ ಬರೋದು ಸ್ವಲ್ಪ ಕಷ್ಟ. ಕಷ್ಟ ಆದ್ರಿಂದ ಒಂದೇ ಬೆಳಿಗ್ಗೆ ನಾವು ಬರೋಕ್ಕಾಗಲ್ಲ. ಇವತ್ತು ನಾವು ಸಾವಯವ ನಿಧಾನವಾಗಿ ನಮ್ಮ ದೇಶೀಯ ತಳಿಗಳಾದ ಆಕಳು ಹಸು ನಾವು ಅವನ್ನೆಲ್ಲ ಅವಲಂಬನೆ ಮಾಡ್ಕೊಂಡು ನಮಗೆ ಹೈನುಗಾರಿಕೆ ಮನೆಗೆ ನಾವು ಸದೃಢವಾಗಿರಬೇಕು. ನಾವು ಸಾವಯವಕ್ಕೆ ಹೋದಾಗ ಎಲ್ಲ ರೋಗ ರುಜಿನಗಳು ಕಡಿಮೆ ಆಗ್ತವೆ, ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಮೊದಲಿಗೆ ನಾವು ಸಾವಯವದಿಂದ ಬೆಳಕಂದು ನಾವು ಉಪಯೋಗ ಮಾಡಬೇಕು. ಇವತ್ತು ಕೀಟನಾಶಕ ಹೊಡೆದು ಎಲ್ಲ ತರಕಾರಿಗಳಿಗೆಲ್ಲ ವಿಷನೇ ನಾವು ಉಣ್ತಾ ಇರೋದು, ನಮಗೆ ಕಣ್ಣಿಗೆ ಕಾಣದ ವಿಷ ತಿಂದು ನಾವು ಅನುಭವಿಸ್ತಾ ಇದ್ದೀವಿ. ಯಾಕನೆ ಇವತ್ತು ಸುಮಾರು ನಮ್ಮ ಆಯಸ್ಸು 60-70-50 ವರ್ಷಕ್ಕೆ ನಾವು ಸಾಯ್ತಿದ್ವಿ. 70-80 ವರ್ಷ ಬಾಳ್ತಿದ್ರು. ಅವತ್ತಿನ ಸದೃಢವಾದ ರೈತರು, ಸದೃಢವಾದ ಜನರು, ಯಜಮಾನರಿದ್ರು. ಅವತ್ತಿಗೆ ಇವತ್ತಿಗೆ ಅದೇ ನಮಗೆ ದಾರಿದೀಪ. ಇವತ್ತು ಬದಲಾವಣೆ ಕಾಣ್ತಾ ಇತ್ತಲ್ಲ ಸರ್. ಒಳ್ಳೇದು ಕರಿಬಸಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಾವಯವ ಕೃಷಿ ಯಾವ ರೀತಿ ಅಳವಡಿಸಿಕೊಂಡಿದ್ದೀರ, ಸಾವಯವ ಕೃಷಿಯಿಂದ ಏನೆಲ್ಲ ಅನುಕೂಲಗಳನ್ನ ನಾವಿವತ್ತು ಕಾಣಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಾವಯವ ಕೃಷಿಯ ಅನುಭವಗಳು. ಈ ಕುರಿತು ಚಿತ್ರದುರ್ಗ ತಾಲೂಕಿನ ನೆಲ್ಲಿಕಟ್ಟೆ ಗ್ರಾಮದ ಕೃಷಿಕ ಎನ್ಎಂ ಕರಿಬಸಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. ಇದೀಗ ಕೇಳಿ ಚಿತ್ರದುರ್ಗ ಮಾರುಕಟ್ಟೆಯ ಪೇಟೆ ಧಾರಣೆ. ಹತ್ತಿ ಡಿಸಿಎಚ್ ಪ್ರಭೇದ ಕ್ವಿಂಟಾಲ್ಗೆ 2590 ರೂಪಾಯಿಗಳಿಂದ ಗರಿಷ್ಠ ಮಿತಿ 11,693 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯ ಪೇಟೆ ಧಾರಣೆ ಕೇಳಿದಿರಿ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ಅಂತ್ಯವಿಲ್ಲದ ಕೆರೆಯ 12 ತೋಬು ಮಧುಗಾದ 12 ತೋಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಹಳ್ಳ ಕೊಳ್ಳದ ನೀರು ಬರೆದ

ಮಾಜಿ ಸೈನಿಕ ಅಭ್ಯರ್ಥಿಗಳು ಆಯ್ಕೆಗೊಂಡಲ್ಲಿ ಸದರಿ ಅಭ್ಯರ್ಥಿಗಳಿಗೆ ಉಚಿತವಾಗಿ ಕಲಿಕೆಯ ಎಲ್ಲ ತರಹದ ಅವಕಾಶಗಳನ್ನು ಕಲ್ಪಿಸಲಾಗುವುದು. ಆದರೆ ವಸತಿ ನಿಲಯದಲ್ಲಿ ವಾಸ್ತವ್ಯದ ವ್ಯವಸ್ಥೆ ಕಡ್ಡಾಯ ಇರುವುದಿಲ್ಲ ಹಾಗೂ ಶಿಷ್ಯ ವೇತನಕ್ಕೆ ಅವಕಾಶ ಇರುವುದಿಲ್ಲ. ನಾಳೆ ಸಂಜೆ 5:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದ ಪ್ರಗತಿಪರ ಕೃಷಿಕ ಹೆಚ್ಆರ್ ಸಂತೋಷ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಜೊತೆಗೆ ಜನಪದ ಗೀತೆಯನ್ನು ಆಲಿಸುವಿರಿ. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ದೊಡ್ಡಮ್ಮನ ಪಟ್ಟೆಯ ನೊಗೆವಾರೆ, ಕಟ್ಟಿಲ್ಲವೆಂದ ಮಡಿವಾಳ ಗೆಜ್ಜೆ ಮಾತಾಡುತ್ತಾವು, ಕಟ್ಟಿಲ್ಲವೆಂದ ಮಡಿವಾಳ ಈ ಊರ, ಕಟ್ಟಿಲ್ಲವೆಂದ ಮಡಿವಾಳ ಹಬ್ಬದ ಮನೆ ಚಂದ ಇಬ್ಬರ ದನಿ ಚಂದ, ಉಪ್ಪೆದ್ದು ಹರಿವೋ ಒಳೆ ಚಂದ ಗೆಜ್ಜೆ ಮಾತಾಡುತ್ತಾವು, ಉಬ್ಬೆದ್ದು ಹರಿವೋ ಒಳೆ ಚಂದ ಗೆಜ್ಜೆ ಮಾತಾಡುತ್ತಾವು, ಉಬ್ಬೆದ್ದು ಹರಿವೋ ಒಳೆ ಚಂದ ದೊಡ್ಡ ಕಡಮ್ನಾ ಉಬ್ಬೆದ್ದು ಹರಿವೋ ಒಳಚೆ